ಮತ್ತು ಮೊದಲಿಂದ ನಮ್ಮ ಯಜಮಾನರು ಇದನ್ನ ಮಾಡ್ತಾ ಇದ್ರು ಸಮಾಜ ಸೇವೆಯನ್ನ. ಅದೇ ಥರ ಮತ್ತು ಜನರು ಎಲ್ಲರೂ ನಮ್ಮ ಕಾರ್ಯಕರ್ತರು, ಇಲ್ಲ ನೀವು ಮುಂದೆ ಬರ್ರಿ, ಇದನ್ನ ಮಾಡ್ಕೊಂಡು ಹೋಗ್ರಿ, ನಿಮ್ಮಿಂದ ಒಳ್ಳೆ ಸೇವೆ ಆಗೋದೈತಿ, ಜನರಿಗೆ ಇದು ಬೇಕಾಗೈತಿ ಅಂತ ಹೇಳ್ಕೊಂಡಾಗ ನಾ ಅದಕ್ಕೆ ಮುಂದೆ ಹೋಗಿ ಸ್ಪಂದನೆ ಮಾಡಿದಾಗ ಒಳ್ಳೆ ಅಭಿಪ್ರಾಯ ಸಿಕ್ತು ಜನರಿಂದ. ಸಿಕ್ಕ ಮೇಲಿಂದ ಇನ್ನೂ ನನಗೆ ಖುಷಿ ಅನ್ನಿಸ್ತು, ಜನರು ಇಷ್ಟು ನಮ್ಮಿಂದ ಕಾಯ್ತಿರುವಾಗ ನಾ ಇನ್ನೂ ಇದನ್ನು ಮಾಡ್ಬೋದಲ್ಲ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೇವೆಯನ್ನು ಸತತವಾಗಿ ಮಾಡಬೇಕಂತ ನಂದು ವಿಚಾರ ಇಟ್ಟಿದ್ದೀನಿ ಸರ. ಮತ್ತು ಇನ್ನೂ ಹೆಚ್ಚು ಹೆಚ್ಚು ಯಾವುದೇ ಮಹಿಳೆಗೇನು ಯಾವುದೇ ತೊಂದರೆ ಬಂದರೂ ನಾನು ಎದೆಗೊಟ್ಟು ನಿಂತು ಸಮಾಜ ಸೇವೆಯನ್ನು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸರ. ನನಗೆ ಯಾವುದೂ ಆಶೆ ಆಕಾಂಕ್ಷೆ ಇಲ್ಲ ಸರ, ಭಗವಂತ ಕೊಡಬಾರ್ದು ಕೊಟ್ಟಾಗೈತಿ, ನಾನು ಸಂತೋಷಲೇ ಇದ್ದೀನಿ. ಸಮಾಜ ಸೇವೆ ಇಂಪಾರ್ಟೆಂಟ್ ಸರ, ಯಾಕಂದರೆ ಈ ಮಹಿಳೆಯರಿಗೆ ಯಾವುದೂ ಅಲ್ಲಿ ಕಾನೂನುದ್ರೊಳಗೂ ಸಹಿತಕ್ಕೆ ಅವರಿಗೆ ಸಲಹೆ ಸಿಗುವುದಿಲ್ಲ. ಆ ಥರದಿಂದ ನಾನು ಸ್ವಲ್ಪ ಮುಂದೆ ಹೋಗಿ ಮಾತಾಡಿ ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗುವಂಥ ಶಕ್ತಿ ಭಗವಂತ ಕೊಟ್ಟಂತ ಸರ್, ಅದನ್ನು ಮಾಡಬೇಕಂತ ಇನ್ನೂ ಇಚ್ಛೆ ಐತಿ ಸರ. ಇಷ್ಟೆಲ್ಲ ಇದೆ ಸರ್. ಸರಿಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಒಂದು ಮಾತು ಇದೆ, ಈ ಮಾತು ಮಹಿಳೆಯರಿಗೆ ಸಂಬಂಧಪಟ್ಟು ಇದನ್ನು ಹೇಗೆ ಅನ್ವಯಿಸಿ ಹೇಳ್ಬೋದು ಸರ್? ನೋಡ್ರಿ, ಈಗ ನಾವೊಂದು ಸಂಘ ಸಂಸ್ಥೆ ಮಾಡಿಕೊಂಡಾಗ ಆ ಮಹಿಳೆಯರು ಒಂದೊಂದು ವಿಚಾರಗಳನ್ನು ನಮಗೆ ತಿಳಿಸ್ತಾರ. ಅದೇ ರೀತಿ ಹೋಗೋಣ, ನಡೆಯುವ ಮುಂದೆ ಹೋಗೋಣ, ಎಲ್ಲಿ ಏನು ತಪ್ಪಾಗೈತಿ ನಮ್ದು ಕೇಳಿಕೊಂಡು ಬಗೆಹರಿಸ್ಕೊಂಡು ಸಂಘಟನೆಯಿಂದ ಮುಂದೆ ಹೋದ್ರೆ ನಾವು ಮುಂದೆ ಹೋಗ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿ ಇದೆ ಸರ್. ಮತ್ತು ಅದರಿಂದ ನನ್ನ ಸಲಹೆದಂದ್ರೆ ನನ್ನ ಗಂಡ್ಮಕ್ಕಳು ಅಣ್ಣ ತಮ್ಮರು ಮಕ್ಕಳ ಥರ ಇದ್ದಾರೆ, ಅವರು ನಡ್ರಿ ವೈನಿ ನಾವು ಬರ್ತೀವಿ ನಿಮ್ಮಿಂದ ಶಕ್ತಿಯುತವಾಗಿ ಸೇವೆಯನ್ನು ಮಾಡಿಕೊಳ್ಳೋಣ ಅಂತೇಳಿ ಧೈರ್ಯವಾಗಿ ಎಲ್ಲರೂ ಧೈರ್ಯ ಕೊಡ್ತಾರೆ. ನಮ್ಮ ಎಲ್ಲ ಇರೋ ಮಹಿಳೆಯರು ಇದ್ದಾರೆ ಸಂಘಟನೆದೊಳಗೆ, ಅವರೆಲ್ಲರೂ ವೈನಿ ನಿಮ್ಮ ಧೈರ್ಯ ಬಹಳ ಐತಿ. ಒಂದು ಇಲ್ಲಿ ತಾಲೂಕಿನಲ್ಲಿ ನಮಗೆ ಬಹಳ ಜನರು ಸ್ಕೋಪ್ ಕೊಡ್ತಾರೆ ಸರ್. ಪ್ರತಿಯೊಬ್ಬರು ಒಂದು ಆಫೀಸಲ್ಲಿ ಆಯ್ತು, ಪ್ರತಿಯೊಂದು ಆಯ್ತು, ಮೇಡಮ್ ಬಂದಾರಂದ್ರೆ ಭಾಳ ಒಳ್ಳೇದಾಯ್ತು, ಅವ್ರು ಹೇಳಿದ್ದು ಒಳ್ಳೇದಿರ್ತೈತಿ, ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ವಿಚಾರ ಕೊಡ್ತಾರೆ. ಮತ್ತು ನಾನು ಸನಾತನ ಸಾಧಕಿ ಆಗಿರೋದ್ರಿಂದ ನನಗೆ ಭಗವಂತ ಬಹಳ ಬಹಳ ಶಕ್ತಿ ಕೊಟ್ಟಿದ್ದಾನೆ ಸರ್. ಮತ್ತು ನಾನು ಸತ್ಯವನ್ನು ಮಾತಾಡ್ತೇನೆ, ಸುಳ್ಳೆಂದು ಮಾತಾಡೋದಿಲ್ಲ ಸರ್. ನನ್ನ ಜೀವ ಕೊಟ್ಟಾದರೂ ಮಹಿಳೆಯರಿಗೆ ಸಲಹೆ ಕೊಡ್ಬೇಕು ಅನ್ನೋದು ಒಂದು ನಂದು ದೃಷ್ಟಿಕೋನ ಸರ್. ಈಗ ನೀವು ಗಮನಿಸಿದ ಹಾಗೆ ಕಳೆದ ಒಂದು 10 ವರ್ಷಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ, ಮಹಿಳೆಯರಲ್ಲಿ ಒಂದು ಸಂಘಟಿತವಾದಂತಹ ಒಂದು ಪ್ರಯತ್ನ ಹೇಗೆ ಮುಂದುವರಿತಾ ಇದೆ, ಯಾವ ರೀತಿ ಒಂದು ಬದಲಾವಣೆಯನ್ನು ಕಾಣ್ತಾ ಇದ್ರಿ ಸರ್? ಒಂದು ಸಂಘಟನೆ ಇತ್ತು, ಅವರು ಬಹಳ ದುಡ್ಡು ತಗೊಳ್ತಾ ಇದ್ರು ಸರ್. ಈಗ ನಾ ಬಂದಿದ್ದು 3-4 ವರ್ಷ ಅಷ್ಟೇ ಸರ್, 2 ವರ್ಷ ನಾ ಮನೆಯಲ್ಲೇ ಇದ್ದೆ. ಈ 3-4 ವರ್ಷದಾಗ ಜನರ ಸ್ಪಂದನೆ ಹೆಂಗೆ ಕೊಟ್ರಂದ್ರೆ, ಪೂಜಾ ಮೇಡಮ್ ಬಂದರೆ ನಮ್ಗೆ ದುಡ್ಡು ತಗೊಳೋದಿಲ್ಲ ಏನೂ ಇಲ್ಲ, ಒಳ್ಳೆ ವ್ಯಕ್ತಿ ಆಕಿ, ಮತ್ತು ಅವ್ರ ಗಂಡನೂ ಅದೇ ಥರನ ಮುಂದೆ ಮಾಡ್ಕೊಂಡು ಹೋಗಿದ್ರು, ಅದೇ ಥರ ವೈನಿಯವರು ಮಾಡ್ಕೊಂಡು ಹೋಗ್ತಾರನ್ನೋ ನಮಗೆ ಭರವಸೆ ಐತಿ, ಅವ್ರ ಹಿಂದೆ ಬೆಂಬಲ ಕಟ್ಟಿ ನಾವು ಮುಂದೆ ಹೋಗೋಣ ಅನ್ನೋದೊಂದು ತೋರಿಸ್ಕೊಡ್ತಾರೆ ಸರ್. ಆ ಮಹಿಳೆಯರೊಳಗೊಂದು ಇಷ್ಟು ಆಸ್ಪದನೆ ನಮಗೆ ಸಿಕ್ಕೈತಂದ್ರೆ ಸರ್, ಅದನ್ನು ಭಗವಂತನಲ್ಲಿ ಹೇಳಕ್ಕೂ ಸಾಧ್ಯ ಇಲ್ಲ ಸರ್. ನೀವು ಮಾತನಾಡುವಾಗ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ವಿಮೆನ್ಸ್ ರೈಟ್ಸ್ ಕಮಿಷನ್ ಅಂತ ಹೇಳಿ, ಏನಿದು ಮತ್ತು ಇದರ ಒಂದು ವಿಶೇಷತೆ ಏನು, ಮಹಿಳೆಯರಿಗೆ ಇದು ಯಾವ ರೀತಿ ಅನುಕೂಲ ಆಗ್ತದೆ ಸರ್? ಎಲ್ಲಿ ಏನೋ ಇದು ತಪ್ಪು ತಡೆಗಳು ನಡೀತಾ ಇರ್ತಾವಲ್ಲ ಸರ್, ಅಲ್ಲಿ ಹೋಗಿ ನಿಂತು ಇದು ಒಂದು ನಮ್ಮ ಸರ್ಟಿಫಿಕೇಟ್ ತೋರಿಸಿದಾಗ ನಮ್ಗೆ ಕಾನೂನು ಜಿದು ರಾಷ್ಟ್ರೀಯ ಮಟ್ಟದ್ದೈತಿ ಸರ್. ಅದು ಇದ್ದಿದ್ದಕ್ಕೆ ನಮ್ಮ ಸಿರ್ಸಿಯೊಳಗೆ WHRK ಫೌಂಡೇಶನ್ದ ಅಧ್ಯಕ್ಷರು ಅರ್ಚನಾ ನಾಯಕ್ ಅಂತೇಳಿ ಒಬ್ಬರ ವಕೀಲರಿದ್ದಾರೆ ನಮ್ಮಿಂದ, ಅವರೆಲ್ಲ ನಮ್ಗೆ ಸಲಹೆ ಕೊಡ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ನಾವು ಮುಂದೆ ಹೋಗಿ ನಿಂತಾಗ ನಮ್ಗೆ ಎಲ್ಲ ಥರದ್ಲೇನು ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತೈತಿ ಸರ್. ಯಾವುದೂ ಅನ್ಯಾಯವಾಗಿ ಅಲ್ಲ, ನ್ಯಾಯವಾಗಿ ಹೋರಾಟಕ್ಕೆ ನಾವು ಮುಂದೆ ಹೆಜ್ಜೆ ಇಟ್ಟಿವಿ ಸರ್. ಕೆಲವು ಉದಾಹರಣೆ ಹೇಳಿ, ಇಂಥ ಒಂದು ಹೋರಾಟ ಮಾಡಿರುವಂತಹದ್ದು, ಯಶಸ್ಸನ್ನು ಕಂಡಿರುವಂತಹದ್ದು. ಹಾ ಸರ್, ಮೊನ್ನೆ ಒಂದು ನಮ್ಮ ಸಿರ್ಸಿ ಮೇಡಮ್ ಅವರು ಅಲ್ಲಿ ಇದ್ರಾಗ ಬಸ್ ಸ್ಟ್ಯಾಂಡ್ದೊಳಗೆ ಒಂದು ಇದನ್ನು ಮಾಡಿದ್ರು, ಅವ್ರಿಗೆ ಇದು ಕೊಟ್ಟಿರ್ತಾರಲ್ರಿ ಸರ್, ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವರು ಕಾಂಟ್ರಾಕ್ಟ್ ಬೇಸಿಕ್. ಅಲ್ಲಿ ಕ್ಲೀನ್ ಇಲ್ದಿದ್ದಿಲ್ಲ, ಅಲ್ಲಿ ಕ್ಲೀನ್ ಇಲ್ದಾಗ ಇವ್ರು ನ್ಯಾಯವಾಗಿ ಹೋಗಿ ನಿಂತಾಗ ಆ ವಾಶ್ರೂಮ್ ಅಲ್ಲಿ ಕ್ಲೀನ್ ಇದ್ದಿದ್ದಿಲ್ಲ, ಇವ್ರು ಹೋಗಿ ನಿಂತು ಹೋರಾಟ ಮಾಡಿದಾಗ ಅವ್ರಿಗೆ ನ್ಯಾಯಯುತವಾದಕ್ಕೆ ಸಿಕ್ಕಿದ್ದಕ್ಕೆ ಅದು ನಮಗೊಂದು ಧೈರ್ಯ ಬಂದೈತಿ ಸರ್. ಅದೇ ಥರ ನಾವು ಇಲ್ಲಿ ಯಾವುದು ಪೊಲೀಸ್ ಸ್ಟೇಷನ್ ಆಗಲಿ ಸರ್, ಯಾವುದೇ ರೀತಿಯಿಂದ ಹೋದರೂ ಇಲ್ರಿ ಮೇಡಮ್ ನೀವೇನು ಹೇಳ್ತೀರಿ ಹಾಗೆ ಮಾಡೋಣ, ಮಹಿಳೆಯರಿಗಾಗಿ ಏನು ಅನ್ಯಾಯ ಆಗೈತೆ ಅದು ಹೇಳ್ರಿ ಮೇಡಮ್, ನಾವು ಸರಿ ಮಾಡಿಕೊಡ್ತೀವಿ. ಈ ಥರ ಒಂದು ಸ್ಪಂದನೆ ಕೊಟ್ಟಿರ್ತಾರೆ ಸರ್, ನಮಗೆ ಭಾಳ ಖುಷಿ ಅನ್ನಿಸ್ತದೆ ಸರ್. ಈಗ ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂದಾಗ ಈ ಹೋರಾಟದ ಒಂದು ಸ್ವರೂಪ ಹೇಗಿರಬೇಕು ಈಗಿನ ಕಾಲದಲ್ಲಿ? ನೋಡಿ ಸರ್, ನಾವು ದುಡ್ಡು ಅದು ತಗೊಂಡ್ರೆ ನಮಗೆ ಭಯ ಇರ್ತೈತಿ ಅವರಿಂದ, ನಾವು ದುಡ್ಡೇ ತಗೊಳೋದಿಲ್ಲ ಅಂದ ಮೇಲೆ ಭಯ ಇಲ್ಲದೇನ ನಾವು ಹೋರಾಡಬಹುದಲ್ಲ ಸರ್. ಯಾವುದೋ ಆಫೀಸರ್ ಇರಲಿ, ಅವ್ರನ್ನ ಹೆದರುವಂತ ಜರುತ್ತ ಇರುವುದಿಲ್ಲ ಸರ್. 10 ರೂಪಾಯಿನೂ ಯಾರ್ದು ಕಡೆಯಿಂದ ಮುಟ್ಟುವುದಿಲ್ಲ ಸರ್, ನಮ್ಮ ಮನೆಯಿಂದ ದುಡ್ಡನ್ನು ಹಾಕಿ ನಾನು ಈ ಸೇವೆಯನ್ನು ಮುಂದುವರಿಸ್ತೇನೆ ಸರ್. ಆ ವಿಚಾರ ಆಯ್ತು. ಈ ಹೋರಾಟದ ಸ್ವರೂಪ ಹೇಗಿರಬೇಕು ಅಂತ, ಎಷ್ಟೋ ಸರಿ ಪ್ರತಿಭಟನೆ ಮಾಡುವುದು ಅಂತ ಹೇಳಿ ರಸ್ತೆಯನ್ನ ಬ್ಲಾಕ್ ಮಾಡುವಂತಹದ್ದು ಅಥವಾ ಒಂದು ಗುಂಪು ಘರ್ಷಣೆ ಮಾಡುವಂತಹದ್ದು ಕಲ್ಲು ಬಿಸಾಡುವಂತದ್ದು ಇಂಥದ್ದೆಲ್ಲ ನಡೀತಾ ಇರ್ತದೆ. ಆದ್ರೆ ನಿಜವಾಗಿ ಯಶಸ್ವಿ ಆಗಬೇಕಿದ್ರೆ ಹೋರಾಟದ ಸ್ವರೂಪ ಹೇಗಿರಬೇಕು ಅಂತ ಸರ್, ಅಲ್ಲಿ ಹೋದಾಗ ನಮಗೆ ಈಗ ಏನಾಗ್ತೈತಿ, ಯಾವುದೋ ಒಂದು ಕಾನೂನುಬದ್ಧವಾಗಿನ ನಾವು ಮಾಡ್ತಿರ್ತೀವಿ ಸೇವೆಯನ್ನ ಮಾಡ್ತಿರುವಾಗ ಆದ್ರೆ ಭಯ ಇರುವುದಿಲ್ಲ ನಮಗ. ಆ ರೀತಿ ಹೋಗಿ ನಿಂತಾಗ ಒಂದು ಮನವಿ ಕೊಡೋದಾಗ್ಲಿ, ಯಾವುದೇ ಇದ್ದಾಗ ನಮ್ದು ಏನ್ ತಪ್ಪಿದ್ರೆ ಹೇಳ್ರಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ನಾವು. ಆ ತರ ನಾವು ಅಲ್ಲಿ ಸ್ಪಂದನೆ ಕೊಟ್ಟಾಗ ಆ ಜನರು ಒಳ್ಳೇದೈತಿ. ನಾವು ರೈಟಿಂಗ್ ವಾಗಿ ಕೊಡ್ತೀವಿ ಸರ್, ಕೊಡ್ಬೇಕಾದ್ರು ಮನವಿಯನ್ನು ಕೊಡ್ಬೇಕಾದ್ರೆ ರೈಟಿಂಗ್ ವಾಗಿ ಕೊಡ್ತೀವಿ. ರೈಟಿಂಗ್ ವಾಗಿ ಮತ್ತೆ ಅವ್ರದ್ದು ರಿಟರ್ನ್ ಕಾಫಿ ತಗೊಂಡು ನಾವು ಇರ್ತೀವಿ ಸರ್. ಹಿಂಗಾಗಿ ನಮ್ಗೆ ಯಾವ ರೀತಿ ಇರೋದು ಹೋರಾಟಕ್ಕೆ ಅನುಕೂಲ ಆಗ್ಬಿಡ್ತೈತಿ ಸರ್. ಈಗ ಫಸ್ಟ್ ನಾವು ಪೊಲೀಸ್ ಸ್ಟೇಷನ್ ತಿಳಿಸ್ತೀವಿ, ತಹಸೀಲ್ದಾರ್ ಆಫೀಸ್ ತಿಳಿಸ್ತೀವಿ, ತಿಳಿಸಿ ಈ ತರ ಸಂಘಟನೆಯಿಂದ ಮುಂದುವರಿದು ಹೋಗ್ತೀವಿ ಸರ್ ನಾವು. ಈಗ ಕೌಟುಂಬಿಕ ಕಲಹಗಳು ಇರ್ತವೆ, ಅಂತ ಸಂದರ್ಭದಲ್ಲಿ ಸಮಾಜ ಸೇವೆ ಅಂದ್ರೆ ಏನ್ ಮಾಡಬಹುದು ಸರ್? ಈಗ ಗಂಡ ಹೆಂಡತಿ ಯಾವುದೋ ಒಂದು ಸಮಸ್ಯೆ ಆಗಿರ್ತೈತಿ ಸರ್, ಒಂದು ಹುಡುಗಿಯಿಂದ ಕಡೆಯಿಂದ ಆಗಿರ್ಬೋದು ಅಥವಾ ಗಂಡಿನ ಕಡೆಯಿಂದ ಆಗಿರ್ಬೋದು. ನೋಡ್ರಿ, ಜೀವನ ಅಂದ್ರೆ ಇಷ್ಟ ಇರುವುದಿಲ್ಲ, ಎರಡು ದಿವಸದಾಗ ಜಗಳ ಆಗ್ತಿರ್ಬೇಕು, ಬಿಡ್ತಿರ್ಬೇಕು. ಆದ್ರೆ ಜೀವ ಪರ್ಯಂತ ಒಂದು ಸಾಧನೆಯನ್ನು ನಾವು ಮಾಡೋದಿರ್ತೈತಲ್ಲ, ಒಂದು ಮನುಷ್ಯ ಜನ್ಮ ಬರ್ಬೇಕು ಒಂದ ಸಲ ಬರ್ತೈತ್ರಿ. ಮುಂದಿನ ಸಲ ನಾವು ಏನಾಗಿ ಹುಡ್ತೀವಿ ಭಗವಂತಗೆ ಗೊತ್ತು. ಗಂಡ ಅಂತೇ ಇರ್ಲಿ ಏನೇ ಇರ್ಲಿ, ಈ ಜನ್ಮ ಬಂದಿದ್ದನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಸಾಧನೆ ಮೂಲಕ ಅವ್ರಿಗೆ ಒಂದು ಸ್ವಲ್ಪ ತಿಳಿ ಹೇಳಿದಾಗ ಅವರು ಎಷ್ಟೊಂದು 20 ಜನ ಹಿರಿಯರು ಬಂದಿರ್ತಾರೆ ಸರ್. ಬಂದಾಗ ಅವ್ರು ಎಲ್ಲರೂ ಹೌದು ಮೇಡಮ್ ಹೇಳಿದ್ ಸರಿ ಐತಿ, ನೀನು ಹೊಂದ್ಕೊಂಡು ಹೋಗು, ನೀನು ಹೊಂದ್ಕೊಂಡು ಹೋಗು ಅಂತ ಎಲ್ಲರೂ ಅವ್ರು ಹೇಳಿದಾಗ ಅಲ್ಲಿ ಒಳ್ಳೇದಾಗಿ ಕೌಟುಂಬಿಕ ಜೀವನ ನಡೆದಿದ್ದು ಬಹಳ ಆಗೈತಾವ್ ಸರ್. ಅವ್ರು ಹೇಳ್ತಾರೆ ಎಷ್ಟು ದುಡ್ಡು ಕೊಡ್ಬೇಕು ಮೇಡಮ್, ದುಡ್ಡು ಬೇಡ, ನಿಮ್ ಜೀವನ ಒಳ್ಳೇದಾದ್ರೆ ಸಾಕು, ಅದೇ ನಮಗೆ ಸಂತೋಷ ಸಿಗೋದು ಅಂತ ಹೇಳಿದಾಗ ಎಲ್ಲರೂ ಅಷ್ಟು ಖುಷಿಯಾಗಿ ಹೋಗ್ತಾರೆ ಸರ್. ಅವ್ರು ನಮ್ಮನಿಗೆ ಬಂದಾಗ ನೀವು ನಮ್ಮನಿ ಮೆಂಬರ್ ಅಂತ ಹೇಳ್ತೇನೆ ನಾನು, ನೀವು ಹೊರಗಿನವರಲ್ಲ, ಜೀವನ ಒಳ್ಳೇದಾಗಬೇಕು ನಿಮ್ದು ಅನ್ನೋದು ಒಂದ ಅಪೇಕ್ಷೆ ನಂದು ಅಂತ ಹೇಳಿದಾಗ ಅವರು ಸ್ಪಂದನೆ ಒಳ್ಳೇದು ಕೊಟ್ಟು ನಮ್ಗೆ ಇದನ್ನ ಹರಿಸಿ ಹೋಗ್ತಾರೆ ಸರ್. ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿದ್ರಲ್ಲ, ಈ ತಾಲೂಕು ಘಟಕದ ನೀವು ಅಧ್ಯಕ್ಷರಾಗಿದ್ದೀರಿ, ಇದ್ರ ಬಗ್ಗೆ ಹೇಳಿ, ಕಾರ್ಯಚಟುವಟಿಕೆ ಏನೇನು ಮಾಡ್ತೀರಿ, ಏನೇನು ಸಂಘಟನೆಯನ್ನ ಮಾಡಿದ್ರಿ ಸರ್? ಈಗ ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಂದು ಮಹಿಳೆಯರಿಗೆ ಒಂದು 4-5 ಜನ, ಒಂದು 20 ಜನ ಕೂಡಿಸ್ತೀವಿ. ಅಲ್ಲಿ ಇಲ್ಲಿ ಒಳ್ಳೆಯ ಅವಾರ್ಡ್ ತಗೊಂಡ ಮಹಿಳೆಯರು ಇರ್ತಾರಲ್ಲ, ಅವ್ರಿಗೆಲ್ಲ ಅಲ್ಲಿ ಕರೆಸಿ ಸನ್ಮಾನ ಮಾಡ್ತೀವಿ. ಅವ್ರ ಕಡೆಯಿಂದ ಇವ್ರಿಗೆ ಭಾಷಣ ಮಾಡಕ್ ಹೇಳ್ತೀವಿ, ಮತ್ತು PSI CPI ಗಣ್ಯ ವ್ಯಕ್ತಿಗಳನ್ನು ಕರೆದಿರ್ತೀವಿ. ಅದನ್ನು ಮಹಿಳೆಯರಿಗೆ ಏನು ನೀವು ಸಲಹೆ ಸಿಗಬೇಕಲ್ಲ, ಅದನ್ನ ನೀವು ಜಾಗೃತಿ ಮೂಡಿಸ್ಬೇಕಂತೇಳಿ PSI ಅದು ಕೇಳ್ಕೊಂಡಾಗ ಅವರು ಬಂದು ನಮ್ಗೆ ಇದನ್ನು ಮಾಡ್ತಾರೆ. ನಾವಾದರೂ ಏನೋ ನಿಮ್ಗೆ ತೊಂದರೆ ಆದರೆ, ಮಹಿಳೆಯರು ಎಲ್ಲೂ ಆದರೂ ನಮ್ಮನೆಗೆ ಬರ್ರಿ, ನಮ್ಮದೊಂದು ಫೋನ್ ನಂಬರ್ ತಗೊಳ್ರಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಅವಾಗ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಹೇಳಿದಾಗ ಎಲ್ಲರೂ ಒಳ್ಳೇದಾಯ್ತು ಮೇಡಮ್, ನೀವು ಹಳ್ಳಾದಾಗ ಮಾಡಿದ್ದ ಈ ಥರ ನೀ ನ್ಯಾಯವಾಗಿ ಮಾಡುವಂಥವ್ರು ಯಾರೂ ಇರಲಿಲ್ಲ, ದುಡ್ಡು ತೊಗೊಂಡು ಮಾಡೋರಿದ್ರು, ಈ ಸದ್ಯಕ್ಕೆ ನೀವು ದುಡ್ಡು ತೊಗೊಳೋದಿಲ್ಲ. ಮತ್ತು ಇಲ್ಲಿ ಬಂದಿದ್ದಾಗೂ ಕೇಳ್ತಾರೆ ದುಡ್ಡು ಎಷ್ಟು ರೀ ಮೇಡಮ್ ಫಸ್ಟ್ ನಿಮ್ದು, ನೋಡಮ್ಮ ನೀವು ಬಡವರಿದ್ರೆ ನನಗೆ ಒಟ್ಟು ದುಡ್ಡು ಬೇಡ. ಒಂದು ಸಂಸ್ಥೆಗೆ ನಾವು ಒಂದು ಅಲ್ಲಿ ಹೋಗೋ ಖರ್ಚಿಗೆ 3,000 ಇಸ್ಕೋತೀವಿ, ಈಗ ಅದು ಬೇಡ ನಿಮ್ದು, ನಿಮ್ಮ ಜೀವನ ಒಳ್ಳೇದಾಗಬೇಕು, ಬರ್ರಿ ಮೇಡಮ್ ಅಂತ ಹಿಂಗೇಳಿದಾಗ ಖುಷಿಯಾಗಿ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಿ ಒಳ್ಳೇದಾಗೈತೆ ಸರ್. ಇಷ್ಟು ಹೇಳಕ್ ಬಯಸ್ತೇನೆ. ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳಿಗೆ ಎರಡು ಮುಖ ಇರ್ತದೆ, ಮಹಿಳೆಯರು ನಿಮಗೆ ಬಂದು ಕಂಪ್ಲೇಂಟ್ ಕೊಡಬಹುದು ಅಥವಾ ಸಂಘಟಿತವಾಗಿ ಹೋರಾಡುವಂತ ಒಂದು ಪ್ರಯತ್ನ ಪಡಬಹುದು, ಆದ್ರೆ ಅವರ ಕುಟುಂಬದ ಯಜಮಾನರು ಅಥವಾ ಮನೆಯಲ್ಲಿರುವವರು ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಇಂತ ಸಮಸ್ಯೆಗಳಿಗೆ? ಅಲ್ಲಿ ಹಿರಿಯರು ನಂಗೆ ಬಹಳ ಪರಿಚಯದವ್ರು ಇರ್ತಾರೆ ಸರ್. ಅವ್ರು ಹೇಳ್ತೀನಿ, ಇದು ನ್ಯಾಯಾಲಯನೂ ಅಲ್ಲಪ್ಪ ಏನಲ್ಲ, ದೇವಸ್ಥಾನ ಅಂತ ತಿಳ್ಕೊಂಡು ನೀವು ಸತ್ಯವನ್ನು ಮಾತಾಡ್ರಿ, ಅವರು ಸತ್ಯವನ್ನು ಮಾತಾಡಲಿ. ಇವತ್ತು ನಾವು ಹೆಣ್ಮಕ್ಳು ಫಾರು ಅಲ್ಲ, ಗಂಡ್ಮಕ್ಳು ಫಾರು ಅಲ್ಲ, ನ್ಯಾಯ ಎಲ್ಲಿ ತಪ್ಪಾಗಿರ್ತೈತಿ ಅವ್ರಿಗೆ ತಿದ್ದಿ ಹೇಳಿ ನಿಮ್ಮ ಜೀವನ ಮಾಡೋದು ನಮ್ಮ ಧರ್ಮ. ಅದು ನಾನು ಯಾವ ದೇವ್ರ ಸಾಕ್ಷಿಯಾಗಿ ಹೇಳಂದ್ರು ಹೇಳ್ತೀನಿ. ಈ ತರ ನೀವು ಹಿರಿಯರಾದ್ರೂ ನಿಮ್ಮ ಮಕ್ಕಳು ತಪ್ಪಿದ್ರೆ ನೀವು ಒಪ್ಕೊಂಡು ಬುದ್ಧಿ ಹೇಳಿ ಜೀವನ ಮಾಡಕ್ ಹಚ್ಚಬೇಕು. ಆ ಗಂಡ್ ಮಕ್ಕಳದ್ದು ತಪ್ಪಾದ್ರೂ ನೀವಾದ್ರೂ ನಿಮ್ಮ ತಂದೆ ತಾಯಿಯವರು ನಿಮ್ಮ ಮಗಳಂತ ಸ್ವೀಕಾರ ಮಾಡಿ ಆಕೆ ಜೀವನ ಮಾಡಕ್ ಕೊಟ್ರೆ ಜೀವನ ಆಗಬಹುದು. ಇದನ್ನ ತಿಳ್ಕೊಂಡು ಇವತ್ತ ಹೆಣ್ಮಗಳು ನಿಮ್ಮ ಮಗಳನ್ನ ತಿಳ್ಕೊಂಡು ಜೀವನ ಮಾಡ್ರಿ ಅಂತ ಹೇಳಿದಾಗ ಅವ್ರಿಗೆ ಒಳ್ಳೇದು ಅನಿಸ್ತದೆ ಸರ್. ಅವ್ರು ಆ ತರ ಆಯ್ತು ಬರ್ರಿ ಮೇಡಮ್ ಹಾಗೆ ಮಾಡೋಣ ಅಂತೇಳಿ ಈ ಒಂದು 7-8 ಜೀವನ ಒಳ್ಳೆಯವಾಗಿ ಅವರಣ ಇಷ್ಟು ಫೋನ್ ಮಾಡಿ ಹೇಳ್ತಾರೆ ಸರ್ ಅವ್ರ, ನೀವು ಮಾಡಿದ್ದು ಒಳ್ಳೇದು ಮಾಡಿದ್ರಿ ಮೇಡಮ್. ಪುನರ್ಜನ್ಮ ಪುನರ್ಜನ್ಮ ಬಂದೈತಿ ಈಗ, ನೀವು ಹೇಳ ಪುಣ್ಯವಂತರು ಅಂತ ಹೇಳಿ ನಮಗೆ ಹೇಳ್ತಾರೆ. ಇಲ್ಲ ನಂದಲ್ಲ, ಅದು ಭಗವಂತನ ಇಚ್ಛಾ ಐತೆ, ಅದು ನಮ್ದು ಏನು ಇಲ್ಲ. ಇವತ್ತು ನಿಮಿತ್ತ ಅಷ್ಟ ನಾವಾಗಿರ್ತೀವಿ ಸರ್. ಈಗ ಮಹಿಳೆಯರಿಗೆ ಒಂದು ಸಂರಕ್ಷಣೆಯ ವಿಚಾರಕ್ಕೆ ಬಂದಾಗ ಸಾಕಷ್ಟು ಕಾನೂನುಗಳ ನೆರವು ಇದೆ, ಇದರ ಬಗ್ಗೆ ಜನರಿಗೆ ಜಾಗೃತಿ ಇದೆಯಾ ಅಥವಾ ಇನ್ನಷ್ಟು ಆಗಬೇಕಾಗಿದೆಯಾ? ಇನ್ನು ಬಹಳ ಆಗ್ಬೇಕಾಗಿದೆ ಸರ್. ಅನ್ಯಾಯ ಬಹಳ ಆಗ್ತೈತಿ ಸರ್. ನಾವ್ ಹೇಳ್ತೀವಿ ವಕೀಲರಿಗೆ, ನಮ್ಮ ಕೇಸ್ ಹಿಡಿಬೇಕಾದ್ರೆ ನ್ಯಾಯ ಕೊಡಿಸೋದಿದ್ರೆ ಹಿಡೀರಿ. ಹೆಣ್ಮಕ್ಳು ಇದಕ್ಕೆ ಬಲಿಪಶು ಆಗ್ತಾರೆ. ತಪ್ಪಿದ್ರೆ ಅವ್ರಿಗೆ ಬೇಕಾದ ಶಿಕ್ಷೆ ಕೊಡುವ ಇಲ್ಲಂತ ಹೇಳುವುದಿಲ್ಲ. ಆದ್ರೆ ಮಹಿಳೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಒಳ್ಳೇದನ್ನು ಮಾಡೋದು ಧರ್ಮ ನಿಮ್ದು ಆಗ್ಬೇಕಂತ ಹೇಳಿದ್ವಿ. ಇವತ್ತು ನನ್ನ ಮಗಳಿಗೆ ನಾವು ವಕೀಲಿಕೆ ಕಲಿಯಕ್ಕೆ ಹಚ್ಚಿನಿ ಸರ್, ಯಾಕಂದ್ರೆ ಬಡ ಮಕ್ಕಳಿಗೆ ಫ್ರೀ ಚಾರ್ಜಲ್ಲಿ ವಕೀಲಿಕೆ ಮಾಡಿಕೊಡ್ಬೇಕಂತೇಳಿ ನನ್ನ ಮಗಳಿಗೆ ಇವತ್ತು ವಕೀಲಿ ಕಲಿಯಕ್ಕೆ ಹಚ್ಚಿನಿ ಸಾಹೇಬ್ರ. ಮತ್ತು ಇಲ್ಲಿ ವಕೀಲರು ಭಾಳ ಪರಿಚಯ ಇದ್ದಿದ್ದಕ್ಕೆ ಅವ್ರಿಗೆ ಹೇಳ್ತೇನೆ, ನ್ಯಾಯಕ್ಕಾಗಿ ಹೋರಾಟ ಮಾಡಿರಿ, ಅನ್ಯಾಯಕ್ಕಾಗಿ ಹೋರಾಟ ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳ್ತೇನೆ. ವಕೀಲರಾದ್ರೂ ಸ್ಪಂದನೆ ಒಳ್ಳೇದು ಕೊಡ್ತಾರೆ ಸರ್. ಇಲ್ಲಿ ಹೆಣ್ಮಕ್ಳಿಗೆ ಹೇಳ್ತೇನೆ, ನಮ್ಮ ವಕೀಲರದಾರ ಹೋಗುವ, ಏನ್ರಿ ಇದ್ರೆ ಹೇಳ್ರಿ, ದುಡ್ಡಿನ ಸಮಸ್ಯೆ ಇದ್ರೆ ಹೇಳ್ರಿ, ನಾವು ಕಡಿಮೆ ಮಾಡಿ ಫೀಸ್ ಮಾಡಿ ಕಡಿಮೆ ಮಾಡಿ ಕೊಡಿಸ್ತೇನೆ ಅಂದಾಗ ಅವರಲ್ಲಿ ಹೋಗಿ ತಮ್ಮ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಸರ್. ಈಗ ಬಾಲ ಕಾರ್ಮಿಕ ಪದ್ಧತಿ ಆಗ್ಬೋದು ಅಥವಾ ಒಂದು ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ, ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಇಲಾಖೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು ಅಂತೆಲ್ಲ ಕೆಲಸ ಮಾಡ್ತಾ ಇರ್ತವೆ, ಅವುಗಳ ಕೆಲಸ ಜನರಿಗೆ ಮುಟ್ತಾ ಇದೆಯಾ? ಅಲ್ಲಿಂದ ಸ್ವಲ್ಪ ಆಗ್ತಾ ಇಲ್ಲ ಸರ್. ಈಗ ಸದ್ಯ ನಮಗೆ ಸಾಂತ್ವನ ಕೇಂದ್ರ ಬರ್ತೈತಿ, ಇದು ಜನಸ್ಫೂರ್ತಿ ಸ್ಪಂದನಕ್ಕೆ ಅದನ್ನ ಕೇಳ್ಕೊಂಡಿವಿ, ಅದು ಬರ್ತೈತಿ. ಬಂದ ತಕ್ಷಣ ಅದನ್ನ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗುವಂತದ್ದು ನಮ್ಮ ಧರ್ಮ ಆಗ್ಬೇಕು. ಆಮೇಲೆ ಇಲ್ಲಿ ಆರೋಗ್ಯ ಮಕ್ಕಳ ಕಲ್ಯಾಣ ಆರೋಗ್ಯದವರು ನಮ್ಗೆ ಸಹಾಯ ಮಾಡ್ತಾರೆ ಸರ್. ಯಾಕಂದ್ರೆ ನಾವು ಮೊದಲಿಂದ ಹೆಸರು ತಗೊಂಡು ಬಂದಿದ್ದೆ ಸರ್, ಇಲ್ಲಿಂದ ನಮ್ದೊಂದು ದೊಡ್ಡ ವ್ಯಕ್ತಿತ್ವ ಐತಿ, ಅದನ್ನ ನಾವು ಗಳಿಸ್ಕೊಂಡು ಅವ್ರಿಗೆ ನ್ಯಾಯಕ್ಕಾಗಿ ಮಾಡ್ತೀವಿ ಅಂತ ಹೇಳಿದುಕೊಂಡಾಗ ಅವ್ರು ಕೊಟ್ಟಿದ್ದಾರೆ. ಈಗ ಅದು ಇನ್ನೊಂದು ಒಂದು ತಿಂಗಳ 15 ದಿವಸದಾಗ ಬರ್ತದೆ ಸರ್. ಇನ್ನೂ ಹೆಚ್ಚಿನ ರೀತಿಯಿಂದ ಇದನ್ನ ಹೆಚ್ಚಿನ ಜಾಗೃತಿ ಮೂಡಿಸಿ ಮಹಿಳೆಯರಿಗಾಗಿ ನಾವು ಕಾನೂನು ಸಲಹೆಯನ್ನು ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಐತೆ ಸರ್. ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಇದ್ರಿ, ಇದರ ಬಗ್ಗೆ ಹೇಳಿ, ಕಾರ್ಯಚಟುವಟಿಕೆಗಳು ಮಹಿಳೆಯರು ಸಂಘಟಿತರಾಗಿ ಯಾವ ರೀತಿ ಮುಂದುವರಿತಾ ಇದ್ದಾರೆ? ಇದ್ರೊಳಗೆ ಮಹಿಳೆಯರಿಗೆ ಫಸ್ಟ್ ನಾವು ಈಗ ಮನೆಯೊಳಗೆ ಖಾಲಿ ಇದ್ರಲ್ಲ, ಅವರು ಹಳ್ಳಿಯಿಂದ ನಾವು ಫಸ್ಟ್ ಸೇರ್ ಮಾಡಿದ್ವಿ. ಸೇರ್ ಮಾಡಿದಾಗ ಒಳ್ಳೆ ಸ್ಪಂದನೆ ಕೊಟ್ಟರು. ಅಲ್ಲಿಂದ ನಮ್ಮ ಬ್ಯಾಂಕ್ ವತಿಯಿಂದ ಮಹಿಳೆಯರಿಗಾಗಿ ಸಾಲವನ್ನು ವಿತರಣೆ ಮಾಡ್ಕೊಂಡು ಇಟ್ಟಿವಿ ನಾವು. ಅವ್ರದ್ದು ಜಾಮೀನು ತಗೊಳ್ಳೋದು ಈ ಥರ ಇಟ್ಟಾಗ ಅವ್ರಿಗೆ ಹೈನುಗಾರಿಕೆ ಮತ್ತು ಟೇಲ್ರಿಂಗು ಮತ್ತು ಇನ್ನಿತರ ಏನು ಕೈಗಾರಿಕೆ ವ್ಯವಸ್ಥೆಗೆ ಬೇಕೋ ಅದನ್ನೆಲ್ಲ ಸಾಲ ಕೊಟ್ಟಿವಿ ಸರ್. ಅದರಿಂದ ಈ ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು ಒಳ್ಳೆ ಚಲೋ ಮಾಡಿದ್ರಿ, ಇದನ್ನ ಬ್ಯಾಂಕ್ ತೆಗೆದಂತೇಳಿ ಸಹಕಾರ ಕೊಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೇವೆ ಸರ್. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತರಬೇತಿ ಕೊಡುವಂತ ಒಂದು ವ್ಯವಸ್ಥೆ ಇರ್ತದೆ, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಗೃಹ ವಿಜ್ಞಾನ ಆಗಿರ್ತದೆ, ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಇಂಥ ಒಂದು ತರಬೇತಿಯ ವ್ಯವಸ್ಥೆ ಏನಾದ್ರು ಮಾಡಿದ್ರಾ? ಇನ್ನೂ ಇಲ್ಲ ಸರ್, ಇನ್ನು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಇದ್ರ ಇದು ಐತಲ್ಲ ಸಾಂತ್ವನ ಕೇಂದ್ರ ಆದ್ಮೇಲೆ ಇನ್ನ ಅಂದ್ರೆ ನನಗೆ ಹೊರಗೆ ಹೋಗಕ್ ಹೆಂಗ್ರಿ, ನಾ ಸಾಧಿಕೆ ಆಗಿರೋದ್ರಿಂದ ಹೊರಗೆ ಹೋಗ್ಲಿಕ್ಕೆ ಬಹಳ ಅಸ್ತವ್ಯಸ್ತ ಆಗ್ತೈತಿ. ಸತತ ನನ್ನ ಬೈಠಕ್ ಇರ್ತಾವ, ಸತ್ಸಂಗ ಇರ್ತಾವ, ಇದರಿಂದ ಮತ್ತೆ ಸಂಪದ ಬಗ್ಗೆ ಹೇಳಿ ಸರ್. ನೋಡ್ರಿ, ಈಗ ನಾವು ಬದುಕಬೇಕಾಗಿದ್ದು ಆಧ್ಯಾತ್ಮಿಕ ಇದ್ರ ಸ್ತರದಿಂದ ಬದುಕಬೇಕಾ ಹೊರತು ಈಗ ದವಾಖಾನಿಲಿಂದ ಬದುಕಕ್ ಸಾಧ್ಯ ಇಲ್ಲ. ಜಪಾದಿ ಇರ್ತಾವ ಅದಕ್ಕೆ, ಆಮೇಲೆ ಅದರದ್ದು ಸೋಪು ಅಗರಬತ್ತಿ ಎಲ್ಲ ಒಳ್ಳೆಯ ಸಾತ್ವಿಕ ಉತ್ಪಾದನೆ ಇದೆ. ಮನೆಗೆ ಹೋದಾಗ ಒಂದು 30 ಕೋಟಿ ಇದರದೊಂದು ಫಂಕ್ಷನ್ ಆಯ್ತಲ್ಲಿ, ಶಂಕನಾದ ಮಹೋತ್ಸವ ಅಂತ ಹೇಳಿ, ಅಲ್ಲಿ ಇಷ್ಟು ಜನ ಕೂಡಿದ್ರು, ಒಳ್ಳೇದು ಇತ್ತು. ಈಗ ದಿಲ್ಲಿಯೊಳಗೆ ಐತ್ರಿ ಅದು, ಮುಂದೆ 13-14 ಡಿಸೆಂಬರ್, ಅಲ್ಲಿ ದೊಡ್ಡ ಪ್ರಮಾಣದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಾಧನೆ ವ್ಯಕ್ತಿಯಿಂದ ಹೇಳಿಸಿ ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಅವು ಹೋಗಿ ಹೋಗಿ ಚಂದಾದಾರ ಮಾಡ್ತೀವಿ ನಾವು, ಅದು ಪತ್ರಿಕೆ ಬರ್ತೈತಿ, ಅದ್ರ ಚಂದಾದಾರ ಮಾಡ್ತೀವಿ. ಆಮೇಲೆ ಮತ್ತೆ ಅದರೊಳಗೆ ಅಡ್ವರ್ಟೈಸ್ಮೆಂಟ್ ಹಾಕಿಸ್ತೀವಿ, ಅದ್ರದ್ದು ಮಾಡ್ತೀವಿ. ಅಂದ್ರೆ ಆಧ್ಯಾತ್ಮಿಕ ಸ್ತರದೊಳಗಿಂದ ಭಾರಿ ಈಗ ನಾವು ಅದರಿಂದ ಬಹಳ ಶಕ್ತಿ ಸಿಕ್ಕೇ ಸರ್. ಇವತ್ತು ನಮ್ಮ ಆತ್ಮ ಅಂದ್ರೆ ಹೇಳ್ತೀನಿ, ನಮ್ದೇನೋ ಇದ್ರು ತ್ರಾಸಿದ್ರು ಸಂತೋಷದಿಂದ ಬದುಕ್ತಾ ಇದೀವಿ ಸರ್. ಸತತ ನಾವು ಜಪ ಮಾಡ್ತಿರ್ತೀವಿ ಮನೆಯೊಳಗೆ, ಅದರಿಂದ ವಾಸ್ತುಶುದ್ಧಿ ಆಗ್ತೈತಿ, ಒಳ್ಳೇದಾಗ್ತೈತಿ ಸರ್. ಇತ್ತೀಚಿನ ವರ್ಷಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳು ತುಂಬಾ ಸಕ್ರಿಯವಾಗಿ ಇರ್ತವೆ, ಜನರು ಕೂಡ ತುಂಬಾ ತೊಡಗಿಸಿಕೊಳ್ಳಿರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವುದರ ಜೊತೆ ಜೊತೆಗೆ ಅದನ್ನ ನಮ್ಮ ಅಭಿವೃದ್ಧಿಗೆ ಯಾವ ರೀತಿ ಬಳಕೆ ಮಾಡಬಹುದು ಅಂತ ಒಂದು ನಿಮ್ಮ ಅನುಭವ? ನಾವು ಅವಾಗ ಅವಾಗ ಹಿಂದೂ ಜನಜಾಗೃತಿ ಸಭೆಯಿಂದ ಒಂದು ಫಂಕ್ಷನ್ ಮಾಡ್ತಿರ್ತೀವಿ, ಅವಾಗ ಇದು ಆಧ್ಯಾತ್ಮಿಕ ಇದ್ರೆ ನಾವು ಬದುಕಕ್ ಸಾಧ್ಯ ಐತಿ. ಈಗಿನ ಜನರೆಲ್ಲ ಸುಳ್ಳು ಹೇಳಿ ಅದ್ ರೊಕ್ಕ ವಂಚನೆ ಮಾಡ್ಕೊಂಡು ಹೋಗ್ತಾರ. ಅದನ್ನ ಮಾಡೋದಕ್ಕಿನ್ನ ಆಧ್ಯಾತ್ಮಿಕ ಸ್ತರದಾಗಿಂದ ಹೋದ್ರೆ ನಮ್ಮ ಭಗವಂತ ಕೈ ಹಿಡಿತಾನ, ಎಲ್ಲೂ ನಮ್ಗೆ ತೊಂದರೆ ಆಗಲ್ದಂಗೆ ಭಗವಂತ ನೋಡ್ಕೋತಾನ ಅನ್ನೋ ಮಾತಿನಿಂದ ಹೇಳ್ಕೊತ ಹೋಗ್ತೀವಿ. ಅವಾಗಾದ್ರೂ ಈಗ ಇಷ್ಟು ಜಾಗೃತಿ ಮೂಡೈತೆ ಅಂದ್ರೆ ಅದು ಅಪಾರ ಮೂಡೈತ್ರಿ ಸರ್. ಮಹಿಳೆಯರಿಗಾಗಿ ನಾವು ಪ್ರಶಿಕ್ಷಣ ವರ್ಗ ಇಟ್ಟಿದ್ದೀವಿ, ಕರಾಟೆ ಕಲಿಯೋದ್ರದ್ದು ಹಿಂಗೆಲ್ಲ ಇಟ್ಟಿದ್ದೀವಿ, ಅದು ಸಹಿತಿಕ ಸಕ್ಸಸ್ ಆಗ್ತಾ ಇದೆ. ಸ್ವಪ್ರಶಿಕ್ಷಣ ವರ್ಗ ಅಂತ ಇಟ್ಟಿದ್ದೀವಿ, ವಾರಕ್ಕೊಂದ್ಸಲ ಇಲ್ಲಿ ಬಂದು ಕಲಿಸೋದು, ಗದಗಿನಾಗ ಹುಬ್ಳಿಯೊಳಗೆ ಇದೆಲ್ಲ ಸೇವೆ ನಡೀತಾ ಇದೆ ಸರ್. ಮಹಿಳೆಯರೀಗ ಗಂಡ್ಮಕ್ಳಿಗಿಂತ ಹೆಚ್ಚು ಮಹಿಳೆಯರು ಬಹಳ ಮುಂದುವರೆದಿದ್ದಾರೆ. ಪ್ರತಿಯಲ್ಲಿ ಗಂಡಸರು ಹಿಂದೆ ಬಿಟ್ಟು ಬಿಟ್ಬಿಟ್ರ? ಹೌದು, ಬಹಳ ಬಹಳ ರೀ. ಅಲ್ಲಿ 80% ಲೇಡೀಸ್ ಇದ್ರೆ 20% ಜೆಂಟ್ಸ್ ಇರ್ತಾರೆ ಸರ್. ಅಷ್ಟೊಂದು ನಾವು ಪ್ರತಿಯೊಂದು ಸೇವೆದಾಗೂ ನಾವು ಮುಂದದೇವೆ ಸರ್. ಅಲ್ಲಿ ಇಲ್ಲಿ ಹಳ್ಯಾಡ್ದಾಗ ನೋಡ್ಬೇಕಂದ್ರೆ ನಿಮ್ಗೆ ಹೇಳ್ತೀನಿ, ಪ್ರತಿಯೊಂದು ಕಾರ್ಯಕ್ರಮ ಬರ್ರಿ ಮೇಡಮ್ ನೀವು ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂತಾರೆ. ನಮ್ದು ಸೇವೆ ಮನೆಯೊಳಗೆ ಇರ್ತೈತಪ್ಪ, ಅದಕ್ಕೆ ಬರೋಕ್ಕಾಗೋದನ್ನ ತಿನ್ಸರ್ಕೊಂಡು ಇರ್ತೀವಿ ಸರ. ಆದರೆ ಇನ್ನೂ ಹೆಚ್ಚು ಹೆಚ್ಚು ಭಗವಂತನ ಕೃಪೆ ಭಾಳ ಇತ್ತು ಸರ್. ಈಗ ಸಾಕ್ಷಾತ್ ಪ್ರತ್ಯಕ್ಷ ಅದಾನ, ಅದರಲ್ಲಿಂದ ನಮ್ಮ ಜೀವನ ಒಳ್ಳೇದಾಗಿ ನಡೀತಾ ಇದೆ ಸರ್. ಈಗ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದೆ ಅಂತ ಕೇಳಿದ್ವಿ, ಸ್ವಲ್ಪ ಇದರ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ನಾವು ಸೇವೆ ಮಾಡಿದಾಗ ಭಗವಂತ ನಮ್ಮಲ್ಲಿ ತಾನಾಗೆ ಬರ್ತಾನೆ ಅನ್ನೋದು ನಂದೊಂದು ಇಚ್ಛಾ ಸರ್. ನಾ ಯಾವುದು ದೊಡ್ಡ ವ್ಯಕ್ತಿ ಆಗ್ಬೇಕಂತಿರ್ಲಿಲ್ಲ. ನಮ್ದು ಯಾವುದೋ ಒಂದು ಕಾರ್ಯಕ್ಕೂ ದೊಡ್ಡ ದೊಡ್ಡ ಪೋಸ್ಟ್ ಸಿಗ್ತಾವ ಅಂದ್ರೆ ನಾನು ಅಪೇಕ್ಷೆ ಪಟ್ಟಿಲ್ಲ ಸರ್. ಯಾಕಂದ್ರೆ ಭಗವಂತನ ಧ್ಯಾನದಾಗಿದ್ರೆ ನಮ್ಗೆ ಭಗವಂತ ತಾನಾಗೆ ಸಿಗ್ತಾನಂತೆ ಅನ್ನೋದ್ರಿಂದ ನಾವು ಸೇವೆ ಮಾಡಿದನ್ನು ಗುರುತಿಸ್ಕೊಂಡು ತಾನಾಗೆ ನಮ್ಗೆ ಬರ್ತಾವ ಬಹುಮಾನಗಳು. ಹಿಂಗಾಗಿ ಬಹಳ ಖುಷಿ ಅನ್ನಿಸ್ತದೆ ಸರ್. ಎಲ್ಲೇ ಹೋದ್ರೂ ಒಂದು ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತೈತಿ ಸರ್. ಇಷ್ಟು ಖುಷಿ ಆಗ್ತೈತ್ರಿ ಅಲ್ಲೆಲ್ಲ ಹೋದ್ರೆ. ನಿಮ್ಮ ಊರಿನ ಮಹಿಳೆಯರನ್ನ ಕಂಡ್ರೆ ನಿಮ್ಗೆ ಬಹಳಷ್ಟು ಆಸಕ್ತಿ ಇದೆ, ಜೊತೆಗೆ ಒಂದು ಸಂಘಟಿತವಾದಂತಹ ಒಂದು ಹೋರಾಟ ಪ್ರಯತ್ನವನ್ನು ಮಾಡುವಂತ ಒಂದು ಆಸಕ್ತಿ ಇದೆ. ಬೇರೆ ಊರಿನವರ ಗತಿ ಏನು? ಬೇರೆ ಇಲ್ಲೇ ಊರೊಳಗೆ ಆದರೆ ಕಾಲು ಎಳೆಯಕ ಆದ್ರೆ ಸರ್ ನಾವು ಅದಕ್ಕೆ ಅದಕ್ಕೂ ಹೆದರುದಿಲ್ಲ ಸರ್. ಯಾಕಂದ್ರೆ ನಾನು ನಿಯತ್ಲಿ ಇದ್ದಾಗ ಯಾರಿಗೆ ಯಾಕೆ ಹೆದರ್ಬೇಕು ಅಂತ ಅನ್ನೋದೊಂದು ಧೈರ್ಯ ನನ್ನಲ್ಲಿ ಇದೆ ಸರ್. ನಾನೇನು ದುಡ್ಡಿಗಾಗಿ ಆಸೆ ಪಟ್ಟಕ್ಕೆಲ್ಲ, ಒಂದು ಅಧಿಕಾರಕ್ಕೂ ಆಸೆ ಪಟ್ಟಕ್ಕೆಲ್ಲ, ಭಗವಂತನ ಸೇವೆ ಮಹಿಳೆಯರ ಸೇವೆ ಮಾಡೋದಕ್ಕ ನಂದೇ ಒಂದು ಇಚ್ಛಾ ಇರ್ತಿರುವಾಗ ಎಷ್ಟೋ ಕಾಲ ಹೇಳಿದ್ರು ಭಗವಂತ ಕೈ ಬಿಡುದಿಲ್ಲ ನನ್ನ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೇನೆ ಸರ್. ನಾ ಈಗ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಕ್ಕೈತಿ, ಆದ್ರೆ ಕಾಲ ಎಳೆಯವರು ಇಲ್ಲೂ ಇದ್ದಾರೆ. ನನ್ನ ಬಿಟ್ಟು ಅವ್ರಿಗೆ ಸಿಕ್ಕೈತಿ, ಅವ್ರಿನ್ನೇನಾಗ್ತಾರೆ ಏನೋ, ಅವ್ರಿಗೆ ಭಯ ಐತಿ. ಆ ಭಯಕ್ಕೆ ಅವ್ರು ಹೆದರ್ತಾರೆ ಹೊರತು ನಾ ಹೆದರುದಿಲ್ಲ ಸರ್. ನನಗೆ ಯಾವುದು ಸೀಟು ಬೇಡ, ಅಧಿಕಾರ ಬೇಡ, ಕುರ್ಚಿ ಬೇಡ. ನನಗೆ ಸಾಮಾನ್ಯ ವ್ಯಕ್ತಿಯಾಗಿದ್ರು ನನ್ನ ಪ್ರಗತಿ ನನ್ನಲ್ಲೇ ಐತಿ ಸರ್. ಸಾಮಾನ್ಯವಾಗಿ ಹೇಳುವಂತದ್ದಿದೆ, ಲೀಡರ್ಶಿಪ್ ಅನ್ನುವಂತಹದ್ದು ಒಂದು ಗುಣ ಎಲ್ಲರಲ್ಲಿ ಬರುವುದಿಲ್ಲ ಅಂತ ಹೇಳಿ, ನಿಮ್ಮಲ್ಲಿ ಈಗಂತ ಒಂದು ಗುಣವನ್ನ ಹೇಗೆ ಮೈಗೂಡಿಸ್ಕೊಂಡ್ರಿ ಅಂತ ಸರ್? ನಮ್ಮ ಮನೆಯವ್ರದ್ದು ಒಂದು ಬಹಳ ಇದು ಇತ್ರಿ. ಇಲ್ಲಿ ಒಂದು ಊರಲ್ಲಿ ಬಹಳ ಬಹಳ ಧೈರ್ಯವಂತ ಮನುಷ್ಯ, ಯಾವ ರಾಜಕಾರಣಿಗೂ ಹೆದರುತ್ತಿದ್ದಿಲ್ಲ, ಎಲ್ಲೂ ಏನು ಹೆದರ್ತಿದ್ದಿಲ್ಲ ಅವ ಮನುಷ್ಯ. ಧರ್ಮಕ್ಕಾಗಿ ನನ್ನ ಜೀವ ಕೊಟ್ಟಾದ್ರೂ ಬದುಕ್ತೇನೆ ಅನ್ನೋದು ಒಂದು ಅವರಲ್ಲಿ ಇತ್ತು. ಆ ಗುಣ ನನ್ನಲ್ಲಿ ಬೆಳೆದೈತಿ ಸರ್. ಯಾಕಂದ್ರೆ 35 ಒಡನಾಟಲಿ 35 ವರ್ಷ ಒಡನಾಟಕ್ಕೆ ಆ ಶಕ್ತಿ ನನ್ನಲ್ಲಿ ಐತಿ ಸರ್. ಹಿಂಗಾಗಿ ನಾನು ಯಾರಿಗೆ ಯಾಕೂ ಹೆದರ್ಬೇಕಪ್ಪ, ನಾನು ರೊಕ್ಕ ತಿಂದ್ರೆ ದುಡ್ಡು ತಿಂದ್ರೆ ಹೆದರ್ಬೇಕ? ನಾನು ತಿನ್ನೋದೇ ಇಲ್ಲ ಅಂದ್ಮೇಲೆ ಯಾರಿಗೆ ಯಾಕೆ ಹೆದರ್ಬೇಕ? ಅವ್ರು ಬೋಳ್ತಿರ್ತಾರೆ ನಮ್ಮ ಮುಂದೆ ಹೊಂಟು ಬಿಟ್ರೆ ಅದನ್ನೋ ಒಂದು ಧೈರ್ಯದಲ್ಲೇ ಬೆಳೆಸ್ಕೊಂಡು ಹೊಂಟೇನಿ ನೋಡ್ರಿ ಸರ್. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಪೂಜಾ ರಾಜೀವ್ ಧೂಳಿ ಅವರೇ. ಸಮಾಜ ಸೇವೆಯನ್ನ ನಿಮ್ಮ ಸಕ್ರಿಯವಾದಂತಹ ಒಂದು ಜೀವನ ಕ್ರಮವಾಗಿ ನೀವು ಅಳವಡಿಸಿಕೊಂಡಿದ್ರಿ. ಜೊತೆಗೆ ನೀವು ಒಬ್ಬರೇ ಪ್ರಗತಿಯನ್ನು ಹೊಂದುವಂತಹದ್ದಲ್ಲ, ನಿಮ್ಮ ಜೊತೆಗಾರರನ್ನು ಕೂಡ ಜೊತೆ ಜೊತೆಗೆ ಕೈ ಜೋಡಿಸಿಕೊಂಡು ನೀವು ಮುಂದೆ ಹೋಗ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಧನ್ಯವಾದಗಳು. ಇದುವರೆಗೂ ಸಮಾಜ ಸೇವೆ ಅನುಭವ ಕುರಿತು ಹಳಿಯಾಳ್ ತಾಲೂಕಿನ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರಾದ ಪೂಜಾ ರಾಜೀವ್ ಧೂಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕೃಷಿ ಮಾಹಿತಿ. ಸುಸ್ಥಿರ ಕೃಷಿಯಲ್ಲಿ ರಸಾವರಿ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಪದ್ಧತಿ. ಉತ್ತಮ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದು ಜೊತೆಗೆ ಉತ್ಪಾದನೆಯ ವೆಚ್ಚವನ್ನು ಕಡಿತಗೊಳಿಸುವುದು ಸುಸ್ಥಿರ ಕೃಷಿಯ ಪ್ರಮುಖವಾದಂತಹ ಗುರಿಯಾಗಿದೆ. ನಮ್ಮ ದೇಶದಲ್ಲಿ ಕಳೆದ 2 ದಶಕಗಳಿಂದ ಹನಿ ನೀರಾವರಿ ಪದ್ಧತಿಯು ರೈತರ ಹಾಗೂ ಸರ್ಕಾರದ ಸಂಸ್ಥೆಗಳಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಕಂಡು ಸುಮಾರು ಪ್ರದೇಶದಲ್ಲಿ ವಿವಿಧ ಬೆಳೆಗಳಲ್ಲಿ ಇದು ಬಳಕೆಯಲ್ಲಿದೆ. ಏಲಕ್ಕಿ ಹಾಗೂ ಕರಿಮೆಣಸಿನಲ್ಲಿಯೂ ಕೂಡ ಇದು ಬೆಳಕಿಗೆ ಬರ್ತಾ ಇದೆ. ದೇಶದಲ್ಲಿ ಸುಮಾರು 2025ಕ್ಕೆ 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಹನಿ ನೀರಾವರಿ ಬಳಕೆಯಾಗುವಂತಹ ಅವಕಾಶ ಇದೆ. ಹನಿ ನೀರಾವರಿಯ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ನೀರಿನ ಮೂಲಕ ಕೊಡುವುದರಿಂದ ನೀರು ಮತ್ತು ಲವಣಗಳ ಬಳಕೆಯಿಂದ ಉತ್ತಮ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಸಾಂಪ್ರದಾಯಿಕವಾಗಿ ಗೊಬ್ಬರಗಳನ್ನು ಕೊಟ್ಟು ಹನಿ ನೀರಾವರಿಯನ್ನು ಅಳವಡಿಸುವುದರಿಂದ ಗಿಡಗಳಿಗೆ ಲವಣಾಂಶಗಳು ಸಿಗುವುದು ಕಡಿಮೆಯಾಗುತ್ತದೆ, ಗಿಡದ ಬೆಳವಣಿಗೆ ಉತ್ತಮವಾಗಿ ಬರುವುದಿಲ್ಲ. ಹಾಗಾಗಿ ಹನಿ ನೀರಾವರಿಯ ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ನೀರು ಮತ್ತು ಗೊಬ್ಬರದಿಂದ ಸಿಗುವ ಪ್ರಯೋಜನವನ್ನು ಹೆಚ್ಚಿಗೆ ಮಾಡಬಹುದು. ಯಾವುದೇ ಬೆಳೆಯನ್ನು ಬೆಳಿಬೇಕಿದ್ರೆ ಲವಣಾಂಶ ಮತ್ತು ನೀರಿನ ಸದ್ಬಳಕೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಹನಿ ನೀರಾವರಿಯಿಂದ ನೀರನ್ನು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪವೇ ಪ್ರಮಾಣದಲ್ಲಿ ಬೇರಿನ ಭಾಗಕ್ಕೆ ಕೊಡುವಂತಹದ್ದು ಒಳ್ಳೆಯದು. ಹನಿ ನೀರಾವರಿ ಮುಖಾಂತರ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದರಿಂದ ರಾಸಾಯನಿಕ ಗೊಬ್ಬರವು ಗಿಡದ ಬೇರುಗಳ ಭಾಗಕ್ಕೆ ಸಿಗ್ತದೆ. ರಾಸಾಯನಿಕ ಗೊಬ್ಬರಗಳ ಉಪಯೋಗ ಜಾಸ್ತಿಯಾಗಿರುವುದರಿಂದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹನಿ ನೀರಾವರಿಯಿಂದ ಕೊಡಲು ಪ್ರತಿ ಬೆಳೆಗಳಿಗೆ ಎಷ್ಟು ನೀರು ಹಾಗೂ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಎನ್ನುವುದನ್ನು ನಿರ್ಧರಿಸಬಹುದು. ಹೀಗೆ ನೀರಾವರಿಯ ಮೂಲಕ ರಸಗೊಬ್ಬರವನ್ನು ಕೊಡುವಂತಹದ್ದನ್ನು ರಸಾವರಿ ಅಂತ ಕರೀತಾರೆ. ಇದರಲ್ಲಿ ಅನೇಕ ಅನುಕೂಲತೆಗಳಿವೆ. ರಸಾವರಿ ಅಳವಡಿಕೆಯು ಹನಿ ನೀರಾವರಿಯ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ರಸಾವರಿ ಅಂದರೆ ಏಕಕಾಲದಲ್ಲಿ ನೀರು ಮತ್ತು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನು ಬೆಳೆಗೆ ಅಗತ್ಯವಾದ ಪ್ರಮಾಣದಲ್ಲಿ ಕಾರ್ಯನಿರತ ಬೇರುಗಳ ಸಮೂಹಕ್ಕೆ ಸೂಕ್ಷ್ಮ ನೀರಾವರಿ ಸಾಧನಗಳ ಮುಖಾಂತರ ಗಿಡಗಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಒದಗಿಸುವಂತಹದ್ದು. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಬಹುಮುಖ್ಯವಾದಂತಹ ಅಂಶಗಳೆಂದರೆ ನೀರು ಮತ್ತು ಪೋಷಕಾಂಶಗಳು. ಈ ಎರಡು ಅಂಶಗಳನ್ನು ಬೆಳೆಯ ಬೆಳವಣಿಗೆಯ ಸಂದಿಗ್ಧ ಸಮಯದಲ್ಲಿ ಒದಗಿಸಿದರೆ ಬೆಳೆಯು ಪುಷ್ಟಿದಾಯಕವಾಗಿ ಬೆಳೆದು ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಬೆಳೆಯ ಬೇಡಿಕೆಗೆ ಅನುಸಾರವಾಗಿ ಅಲ್ಪ ಪ್ರಮಾಣದಲ್ಲಿ ಪದೇ ಪದೇ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಅತ್ಯುತ್ತಮ ಬೆಳವಣಿಗೆಯನ್ನು ಪಡೆಯಬಹುದಲ್ಲದೆ ಪೋಷಕಾಂಶಗಳ ನಷ್ಟವನ್ನು ಕಡಿಮೆಗೊಳಿಸಿ ಸುಮಾರು ಶೇಕಡ 20-40% ರಸಗೊಬ್ಬರದ ಪ್ರಮಾಣವನ್ನು ಉಳಿಸಬಹುದು. ಹಾಕಿರುವಂತಹ ಪೋಷಕಾಂಶಗಳು ಮಣ್ಣಿನಲ್ಲಿ ಬಸಿದು ಹೋಗುವ ಮತ್ತು ಇಂಗಿ ಹೋಗುವುದನ್ನು ಕಡಿಮೆಗೊಳಿಸಿ ಬೆಳೆಗೆ ಪೋಷಕಾಂಶಗಳು ಅಗತ್ಯ ಪ್ರಮಾಣದಲ್ಲಿ ದೊರೆಯುವುದನ್ನು ಖಾತ್ರಿಪಡಿಸಿಕೊಳ್ಳಬಹುದು. ನೀರು ಮತ್ತು ಪೋಷಕಾಂಶಗಳನ್ನು ನೇರವಾಗಿ ಸಸ್ಯದ ಬೇರಿನ ವಲಯಕ್ಕೆ ಒದಗಿಸುವುದರಿಂದ ಮಣ್ಣನ್ನು ಅಗೆಯುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಇದರಿಂದ ಸಸ್ಯದ ಬೇರುಗಳಿಗೆ ಆಗುವಂತಹ ಹಾನಿಯನ್ನು ಕಡಿಮೆಗೊಳಿಸಬಹುದು. ಗಿಡಗಳ ಬೆಳವಣಿಗೆಯ ಸಮಯದಲ್ಲಿ ತಲೆದೋರುವ ತೊಂದರೆಗಳನ್ನು ಸರಿಪಡಿಸುವುದಕ್ಕೆ ಅವಶ್ಯವಾದಂತಹ ರಸಗೊಬ್ಬರಗಳು ಅಲ್ಲದೆ ಲಘು ಪೋಷಕಾಂಶಗಳು ಮತ್ತು ಸಸ್ಯ ಸಂರಕ್ಷಣಾ ರಾಸಾಯನಿಕಗಳನ್ನು ಈ ವಿಧಾನದ ಮೂಲಕ ನಿಖರವಾಗಿ ಬೆಳೆಯ ಬುಡಕ್ಕೆ ಒದಗುವಂತೆ ಮಿತವಾಗಿ ಬಳಸಬಹುದು. ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಮಟ್ಟವನ್ನು ಉತ್ತಮಪಡಿಸಬಹುದು. ಗಿಡಗಳಿಗೆ ಸಿಗುವಂತಹ ನೀರಿನ ಮಟ್ಟ ಹೆಚ್ಚಾಗುತ್ತದೆ, ಉತ್ಪಾದನೆ ಜಾಸ್ತಿಯಾಗುತ್ತದೆ. ಭೂಮಿಯಲ್ಲಿ ನೀರಿನಾಂಶ ಎಲ್ಲ ಸಮಯದಲ್ಲಿ ಉತ್ತಮವಾಗಿಸುವುದರಿಂದ ಪೋಷಕಾಂಶಗಳ ಬಳಕೆ ಜಾಸ್ತಿಯಾಗುತ್ತದೆ. ರಸಾವರಿಯಲ್ಲಿ ಬಳಸುವಂತಹ ರಸಗೊಬ್ಬರದ ಗುಣಲಕ್ಷಣಗಳು ಈ ರೀತಿಯಾಗಿವೆ. ರಸಗೊಬ್ಬರಗಳು ನೀರಿನಲ್ಲಿ ಶೇಕಡ 100% ಕರಗಬೇಕು. ನೀರಿನಲ್ಲಿ ಕರಗಿರುವಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗಿಯಾಗಬಾರದು. ಹೆಚ್ಚಾಗಿ ಕರಗಿರುವಂತಹ ಪೋಷಕಾಂಶಗಳು ಮಣ್ಣಿನಲ್ಲಿ ಬಸಿದು ಹೋಗುವುದು, ಇಂಗಿ ಹೋಗುವುದು ಕಡಿಮೆ ಪ್ರಮಾಣದಲ್ಲಿರಬೇಕು ಮತ್ತು ಕೊಳವೆಗಳಲ್ಲಿ ಅವು ಕಟ್ಟಿಕೊಳ್ಳಬಾರದು. ಮಣ್ಣಿನ ರಸಸಾರ ಅಥವಾ ಪಿಎಚ್ ಅನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಾರದು. ಶೇಕಡ 100% ಕರಗುವಂತಹ ರಾಸಾಯನಿಕ ಗೊಬ್ಬರಗಳ ಗುಣಲಕ್ಷಣಗಳು ಈ ರೀತಿಯಾಗಿವೆ. ರಾಸಾಯನಿಕ ಗೊಬ್ಬರಗಳಲ್ಲಿ ಕ್ಲೋರೈಡ್, ಸೋಡಿಯಂನ ಲವಣಾಂಶಗಳು ಇರಬಾರದು, ಶೇಕಡ 100% ಕರಗುವಂತಿರಬೇಕು. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಲಘು ಪೋಷಕಾಂಶಗಳು ಕೂಡ ಇರಬೇಕು. ರಸಾವರಿಯಲ್ಲಿ ಉಪಯೋಗಿಸುವಂತಹ ರಾಸಾಯನಿಕ ಗೊಬ್ಬರಗಳು ಅಂತಂದರೆ ಯೂರಿಯಾ ಶೇಕಡ 46% ಸಾರಜನಕವನ್ನು ಪೂರೈಸುವಂತಹದ್ದು, ಯೂರಿಯಾ ಫಾಸ್ಫೇಟ್ 17% ಸಾರಜನಕ ಹಾಗೂ 44% ಫಾಸ್ಫರಸ್ ಅಂಶವನ್ನು ಒದಗಿಸುತ್ತದೆ, ಮೋನೋ ಅಮೋನಿಯಂ ಫಾಸ್ಫೇಟ್ 12-61, ಪೊಟ್ಯಾಷಿಯಂ ನೈಟ್ರೇಟ್ 13-46, ಸಲ್ಫೇಟ್ ಆಫ್ ಪೊಟ್ಯಾಷ್ 50 ಸಲ್ಫರ್ ಹಾಗೂ ಪೊಟ್ಯಾಶ್ 18%, ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಅನ್ನು ಒಳಗೊಂಡಿರುವಂತಹ ಮಿಶ್ರ ಗೊಬ್ಬರಗಳು ಅಂತಂದರೆ 19-19-19 ಮತ್ತು ಲಘು ಪೋಷಕಾಂಶಗಳು, 13-40-13 ಲಘು ಪೋಷಕಾಂಶಗಳು, 20-20-20 ಮತ್ತು ಲಘು ಪೋಷಕಾಂಶಗಳು, 13-13-13 ಮತ್ತು ಮೆಗ್ನೀಷಿಯಂ ಸಲ್ಫೇಟ್. ಉತ್ತಮ ರೀತಿಯಲ್ಲಿ ರಸವರಿಯಾಗ್ತಾ ಇರಬೇಕಾದ್ರೆ ಬೆಳೆಯ ವಿವಿಧ ಹಂತ, ಪೋಷಕಾಂಶಗಳ ಅವಶ್ಯಕತೆ ಮತ್ತು ಬೇರುಗಳ ಬೆಳವಣಿಗೆಯನ್ನು ನಾವು ತಿಳಿದಿರಬೇಕು. ಮಣ್ಣಿನಲ್ಲಿ ರಸಗೊಬ್ಬರಗಳ ಕರಗುವಿಕೆ, ಅವುಗಳ ಚಾಲನೆ ಅಂದರೆ ವಿವಿಧ ರಸಗೊಬ್ಬರಗಳ ಕರಗುವಿಕೆ, ಉತ್ತಮವಾಗಿ ಹೊಂದಿಕೊಳ್ಳುವಿಕೆ, ಕೊಳವೆಯಲ್ಲಿ ಕೊಳವೆಗಳನ್ನು ಕಟ್ಟಿಕೊಳ್ಳುವಂತಹದ್ದು ಮತ್ತು ನೀರಿನ ಗುಣಮಟ್ಟವನ್ನು ಬದಲಾವಣೆ ಮಾಡಬಾರದು. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ರಸಾವರಿಯಲ್ಲಿ ಕೊಡುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ, ರಸಾವರಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಚೆನ್ನಾಗಿ ನೀರಿನಲ್ಲಿ ಕರಗಿಸಬೇಕು. ನಂತರ ಅವುಗಳನ್ನು ಸೋಸಿ ಹನಿ ನೀರಾವರಿ ಕೊಳವೆಗಳಿಗೆ ಇಂಜೆಕ್ಟರ್ ಮುಖಾಂತರ ಬೇಕಾಗುವಷ್ಟು ಸೇರಿಸಬೇಕಾಗುತ್ತದೆ. ಈ ವಿಧಾನ ಬಹಳಷ್ಟು ಸುಲಭವಾಗಿದೆ ಹಾಗೂ ಸರಳವಾಗಿದೆ. ಖರ್ಚು ಕೂಡ ಕಡಿಮೆ. ಎಲ್ಲ ರೈತರು ಕೂಡ ಇದನ್ನು ಬಳಸಬಹುದು. ಉತ್ತಮ ಗುಣಮಟ್ಟದ ನಿಯಂತ್ರಿತ ರಸಾವರಿಯ ಯಾಂತ್ರೀಕೃತ ಇಂಜೆಕ್ಟರ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಗಣಕಯಂತ್ರದ ನೆರವಿನಿಂದ ವಿವಿಧ ಒತ್ತಡದಲ್ಲಿ ಬೇರೆ ಬೇರೆ ಬೆಳೆಗೆ ಬೇಕಾಗುವಷ್ಟು ನೀರು ಮತ್ತು ಗೊಬ್ಬರವನ್ನು ಕೊಡಬಹುದು. ಈ ಯಂತ್ರಗಳು ದುಬಾರಿ, ವಿದ್ಯುತ್ ಶಕ್ತಿಯ ಅವಶ್ಯಕತೆ ಕೂಡ ಇರುತ್ತದೆ. ಈ ಯಂತ್ರಗಳನ್ನು ನಡೆಸಲು ಪರಿಣತಿಯೂ ಕೂಡ ಬೇಕಾಗುತ್ತದೆ. ಏಲಕ್ಕಿ ಮತ್ತು ಕರಿಬೆಣಸಿನ ತೋಟಗಳಲ್ಲಿ ಯಾಂತ್ರೀಕೃತ ಗಣಕಯಂತ್ರ ಆಧಾರಿತ ರಸಾವರಿಯನ್ನು ಕೆಲವೊಂದು ರೈತರು ಈಗಾಗಲೇ ತೋಟಗಳಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಕೃಷಿ ಮಾಹಿತಿ ಕೇಳಿದಿರಿ. ಕಮಾಲ ಹೈ ಲಹೂ ಯೇ ಬೇಮಿಸಾಲ ಹೈ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ ಹೈ ಗಿರೇ ಕಹೀಂ ತೋ ಕತ್ರಾ ಹೈ ಬಹೇ ತೋ ಬೇಕಾರ ಹೈ ಕಾಮ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ ಹೈ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಝತಿ ಜೀವನ ಕೀ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೈ ಆಯೇ ಹಮ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ ಕರೇ रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜ್ ಎಸ್ ಜೋಗಿ ಮತ್ತು ಸಂಗಡಿಗರಿಂದ ಕೆನ್ನೆರಿ ಜೋಗಿ ಪದಗಳು. ಆಹಾ ಕೇಳರಿ ಅಕಲಾಯಣಗಳ ಕೊಡುತ್ತೇನೆ ದಯವಲ್ಲಾರಿ ಆಹಾ ಕೇಳರಿ ಅಕಲಾಯಣಗಳ ಕೊಡುತ್ತೇನೆ ದಯವಲ್ಲಾರಿ ಸಕಲ ಜನ ನಿವ ಅಕಲ ತಿಳಿಯರಿ ನಕಲಿಯ ಮಾತಲ್ಲ ಬಂದಿದ ಕಥಾ ಹೇಳುವೆನಸಲ ಬ್ರಹ್ಮನ ಬರ ತಪ್ಪಲಿಲ್ಲ ಪಾತಿವ ತಪಲ ಪಡದಳಲ್ಲಾರಿ ಬ್ರಹ್ಮನ ಬರ ತಪ್ಪಲಿಲ್ಲ ಪಾತಿವ ತಪಲ ಪಡದಳಲ್ಲಾರಿ ಗಂಡ ಹೆಂಡರಿದ್ದರಲ್ಲ ಪಕ್ಕ ಜಾತ್ಮೆ ಕಳಪಿಲ್ಲಾರಿ ಗಂಡ ಹೆಂಡರಿದ್ದರಲ್ಲ ಪಕ್ಕ ಜಾತ್ಮೆ ಕಳಪಿಲ್ಲಾರಿ ಲಗ್ನವಾಗಿ ಹದಿನೈದು ವರ್ಷಕ ಸುಖವೇನು ಕಡಿಮಿಲ್ಲ ನಮಗೆ ಮಕ್ಕಳ ಪಲಾಗಲಿಲ್ಲ ಶಿವನಲ್ಲಿ ಪಡೆದು ಬರಲಿಲ್ಲ ಬಂಜಿ ಎಂಬ ಶಬ್ದ ತಪ್ಪಲಿಲ್ಲಾರಿ ಶಿವನಲ್ಲಿ ಪಡೆದು ಬರಲಿಲ್ಲ ಬಂಜಿ ಎಂಬ ಶಬ್ದ ತಪ್ಪಲಿಲ್ಲಾರಿ ಕಾಂತ ಕೇಳ ನೀ ಲಗ್ನ ಮಾಡಿಕೋ ನಂದೇನ ತಪ್ಪಲಿಲ್ಲ ನಾನು ಅಗವೇನು ಹೊಳಿಪಾಲ ಜೀವ ಉಳುವೆ ಕೊಂಬುದಿಲ್ಲ ಬಂಜಿ ಎಂಬ ಶಬ್ದ ತಪ್ಪಲಿಲ್ಲಾರಿ ಕಾಂತ ಕೇಳ ನೀ ಲಗ್ನ ಮಾಡಿಕೋ ನಂದೇನ ತಕರಿಲ್ಲ ನಾನು ಅಗುವೆನು ಹೊಳಿಪಾಲ ಜೀವ ಉಳುವೆ ಕೊಂಬುದಿಲ್ಲ ಬಂಜಿ ಎಂಬ ಶಬ್ದ ತಪ್ಪಲಿಲ್ಲಾರಿ ನನ್ನ ಹೊಟ್ಟೆಲಿ ಶಿಶುವ ಕೊಟ್ಟರ ಪ್ಯಾಟಿ ಬಸವ ಮಗಳಲ್ಲ ಬಂಗಾರದಿಂದ ಮುಚ್ಚಿ ಬಿಡುವೆನಲ್ಲ ಯಾತ್ಕೆನೆ ಕಡಿಮೆ ಮಾಡೋದಿಲ್ಲ ಹಿಂಗಂತೇಳಿ ಹರಕೆ ಹೊರತಳಲ್ಲಾರಿ ನನ್ನ ಹೊಟ್ಟೆಲಿ ಶಿಶುವ ಕೊಟ್ಟರ ಪ್ಯಾಟಿ ಬಸವ ಮಗಳಲ್ಲ ಬಂಗಾರದಿಂದ ಮುಚ್ಚಿ ಬಿಡುವೆನಲ್ಲ ಯಾತ್ಕೆನೆ ಕಡಿಮೆ ಮಾಡೋದಿಲ್ಲ ಹಿಂಗಂತೇಳಿ ಹರಕೆ ಹೊರತಳಲ್ಲಾರಿ ಮಂದಿ ಮಕ್ಕಳ ಕಣ ಮೇಲ ದಿನ ಊಟ ಮಾಡೋದಿಲ್ಲ ರೀ ಮಂದಿಯ ಮಕ್ಕಳ ಕಣ ಮೇಲ ದಿನ ಊಟ ಮಾಡೋದಿಲ್ಲ ರೀ ಯತನ ಹತ್ತಿ ಮನದೊಳಗ ಅನ್ನ ತಳ ನನಗೊಂದು ದರಿಬಾಲ ಅವರಂಗ ಬಗಲ ಗೆಚ್ಚನಲ್ಲ ಜಾಗಿನ ಇಡತಿದ್ದ ಮೈ ಮೇಲ ಕಣ್ಣ ಪ್ರತಿ ನಂದ ತೀರಲಿಲ್ಲ ರೀ ಜಾಗಿನ ಇಡತಿದ್ದ ಮೈ ಮೇಲ ಕಣ್ಣ ಪ್ರತಿ ನಂದ ತೀರಲಿಲ್ಲಾರಿ ಪತಿಯ ಸತಿ ಹೇಳತಳಲ್ಲ ನನಗ ಸಂಸಾರ ಬೇಕಿಲ್ಲಾರಿ ಪತಿಗೆ ಸತಿ ಹೇಳವಳಲ್ಲ ನನಗ ಸಂಸಾರ ಬೇಕಿಲ್ಲಾರಿ ಪತಿ ಕುಡಿ ಅರಣ್ಯ ಕೊರಟರು ಹೊಳೆಯ ಕಂಡರಲ್ಲ ಮಡದ ಘರ್ ಬೇಕಂತ ಕಲ ಕಣ್ಣು ಕಟ್ಟಿ ನಿಂತರಲ್ಲ ಜತ್ತಿನ ಇಬ್ಬರ ಯಕಸಾಲಾರಿ ಕಣ್ಣು ಕಟ್ಟಿ ನಿಂತರಲ್ಲ ಜತ್ತಿನ ಇಬ್ಬರು ಕಸಾಲಾರಿ ಶಿವನಿಗೆ ಅರ್ವ ಹುಟ್ಟಿತಲ್ಲ ಕೈಲಾಸ ಬಿಟ್ಟ ಎಳದನಲ್ಲಾರಿ ಶಿವನಿಗೆ ಅರ್ವ ಹುಟ್ಟಿತಲ್ಲ ಕೈಲಾಸ ಬಿಟ್ಟ ಎಳದನಲ್ಲಾರಿ

ಎಲ್ಲ ಜಾಕಿ ಮಾಡಿಕೊಳ್ಳ ನಿಂದ ನಾ ಏನವ ಯೋದಿಲ್ಲ ಹಿಂದ ಜೀ ಜೀ ಜೀ ಹುಕುಮಿಳ್ರಿ ಎಲ್ಲ ಇರುವದಕ್ಕ ಯಮಧೂತರ ಬಂದಾರ ಕರಿಲಾಕ ಜೀ ಜೀ ಜೀ ಹೊಂಟೋಗುತ್ತೀನಿ ಹೊರೆಯಾಕ ಕರತರವರಿಲ್ಲ ಯಾಳೇಕ ಜೀ ಜೀ ಜೀ ಹೊಂಟೋಗುತ್ತೀನಿ ಹೊರೆಯಾಕ ಕರತರವರಿಲ್ಲ ಯಾಳೇಕ ಜೀ ಅಷ್ಟಂದ ಬಂದ ಒಳಗಿಂದ ಕಳಸ ಮುರದ ಬೆತ್ತ ಮ್ಯಾಲಿಂದ ಜೀ ಜೀ ಜೀ ಕಸ ತೆಗಿ ಅಂದ ಒಳಗಿಂದ ಬಂದು ಹತ್ತರು ನಾಲ್ವರು ಹಿಂದ ಜೀ ಜೀ ಜೀ ಈ ಆಟ ಕೇಳ ಗೊಂಬಿದ ಮೂರು ದಿನದ ಸಂತಿ ಬಹು ಚಂದ ಜೀ ಜೀ ಜೀ ಜನ ಇರಬೇಕು ಗುರುವಿಂದ ಒಂದ ಅಲ್ಲಿ ದೊರೆಯುವ ಚೀದಾನಂದ ಜೀ ಜೀ ಜೀ ಜನ ಇರಬೇಕು ಗುರುವಿಂದ ಒಂದ ಅಲ್ಲಿ ದೊರೆಯುವ ಚೀದಾನಂದ ಜೀ ಜೀ ಜೀ ಮಾರುವ ಹೆಣ್ಣೆ ಹೂಯಾಕ ಇಲ್ಲಿ ತಂದೆ ಹೂವ ಮಾರುವ ಹೆಣ್ಣೆ ಹೂಯಾಕ ಇಲ್ಲಿ ತಂದೆ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂಗಾರ್ತಿ ಹೋಗಿ ಬಾ ನನ್ನ